ಗುರುಗಣಾಧಿಪತಯೇ ನಮಃ. ಪಾಲಿಸ ಗಜವದನ ಪಾಲಿಸ ಗಜವದನ ಸುಗುಣ ವಿಶಾಲ ದಯಾ ಸದನ ಸುಗುಣ ವಿಶಾಲ ದಯಾ ಸದನ ಬಾಲಗಿರಿ ಜಯಣ ಬಾಲ ನೆನೆಸಿರಿ ಪೂಜಾನ ಬರಿದ ಗುಣಶೀಲನೆಯನ್ನ ಪಾಲಿಸ ಗಜವದನ ಪಾರ್ಥಿ ಮಾಡಬೇಕೆನ್ನುವ ಉದ್ದೇಶದಿಂದ ಹಸ್ತಿನಾವತಿಯಿಂದ ಹೊರಟಿದ್ದೇನೆ. ಹೊರಟು ದಕ್ಷಿಣಾಭಿಮುಖವಾಗಿ ಪ್ರಯಾಣ ಮಾಡಿ ಗೋಕರ್ಣಕ್ಕೆ ಹೋಗಿ ಕೋಟಿ ತೀರ್ಥವನ್ನು ಸ್ನಾನ ಮಾಡಿ ಮುಂದೆ ಹೋಗುತ್ತಾ ಇದ್ದೇನೆ. ದಕ್ಷಿಣದಲ್ಲಿ ದಕ್ಷಿಣ ಕಾಶಿ ಅಂತ ರಾಮೇಶ್ವರ ಪ್ರಸಿದ್ಧವಾಗಿದೆ. ಆ ರಾಮೇಶ್ವರಕ್ಕೆ ಹೋಗಿ ಅಲ್ಲಿದ್ದಂತಹ 21 ತೀರ್ಥಗಳನ್ನು ಸ್ನಾನ ಮಾಡಿ ಶ್ರೀರಾಮಚಂದ್ರನ ಕಾಲದಲ್ಲಿ ಸೇತುವೆ ನಿರ್ಮಾಣ ಮಾಡಿದ್ದಾನಂತೆ. ಅಂತಹ ಸೇತುವೆಯನ್ನು ನೋಡಬೇಕೆನ್ನುವ ಉದ್ದೇಶ ಇದೆ. ಅದಕ್ಕಾಗಿ ಸಮುದ್ರ ತೀರದಲ್ಲಿ ಅಡಿಗೆ ಬಂದು ಅವರು ಕಟ್ಟಿದಂತಹ ಸೇತುವೆಯನ್ನು ವೀಕ್ಷಣೆ ಮಾಡ್ತಾ ಇರ್ತೇನೆ. ಶ್ರೀರಾಮಚಂದ್ರನಿ ವಾರಿದಿಶಯನನಿ ಜಯ ರಾಮ ಜಯ ಜಯ ರಾಮ ರಾಮ ಪಟ್ಟಾಭಿರಾಮ ಕೋದಂಡ ರಾಮ ಜಯತು ಜಯತು ಭೂಮಿಪಾಲನಾಗಿರುವಂತಹ ನೀನು ಶಿವಧನಸ್ಸನ್ನು ಭಂಗ ಮಾಡಿ ಸೀತೆಯನ್ನೇ ಒರಿಸಿದೆ. ದುರುಳನಾಗಿರುವಂತಹ ರಾವಣನನ್ನೇ ಭಂಗ ಮಾಡಿದೆ. ಸೀತೆಯನ್ನೇ ಪುನಃ ತಂದು ರಾಜ್ಯವನ್ನು ಆಳಿದೆ. ರಾಮರಾಜ್ಯ ಎನ್ನುವ ಸುಭಿಕ್ಷದ ಆಡಳಿತವನ್ನು ಕೊಟ್ಟೆ. ನಿನ್ನ ದೂತನಾಗಿ ದಾಸನಾಗಿ ನಾನು ಧನ್ಯನಾದೆ. ಆ ನಿನ್ನ ಲೀಲಾ ಮಾನುಷನ ವಿಗ್ರಹನಾಗಿರುವ ನಿನ್ನ ಲೀಲೆಯನ್ನೇ ನೆನಪಿಸುತ್ತಾ ಈ ಸೇತು ಬಂಧದಲ್ಲಿ ರಾಮನ ಧ್ಯಾನ ಮಾಡುತ್ತಾ ನಿರತವಾಗಿ ಸೂಕ್ಷ್ಮ ರೂಪದಿಂದ ನೆಲೆಸಿದ್ದೇನೆ. ಎಷ್ಟು ದಿವಸ ಕಳೆಯಿತೋ ಗೊತ್ತಿಲ್ಲ. ಮರ್ಯಾದಾ ಪುರುಷೋತ್ತರನಾದ ಶ್ರೀರಾಮಚಂದ್ರ ಕಟ್ಟಿದಂತಹ ಸೇತೆಯನ್ನು ವೀಕ್ಷಿಸುತ್ತಾ ಇರುವಾಗ ಯಾರೋ ಅಲ್ಲಿ ಕುಳಿತಂತೆ ಕಾಣುತ್ತಾ ಇದೆ. ಯಾರವರು? ಯಾರು ಇಲ್ಲಿ ಕುಳಿತಂಥವನು ಮನುಷ್ಯನಲ್ಲ, ಯಾಕೆಂದ್ರೆ ಇವನಿಗೆ ಬಾಲ ಇದೆ. ಅದಕ್ಕಾಗಿ ಏ ವನಚರ, ಯಾರಯ್ಯ ನೀನು? ಈ ಸಮುದ್ರ ತೀರದ ಮಧ್ಯದಲ್ಲಿ ಸೇತುವೆ ಮೇಲೆ ಕುಳಿತುಕೊಂಡು ಏನು ನೋಡ್ತಾ ಇದ್ದೀಯ? ಇಲ್ಲಿ ನಿನಗೆ ಆಹಾರವೇನು ಸಿಗುವುದಿಲ್ಲ. ಆದ್ರೆ ನಿನ್ನ ಪ್ರಶ್ನೆ ಮಾಡುವವರು ಯಾರು ಗೊತ್ತೋ? ವೀರನಾದ ಪಾರ್ಥ ಬಂದು ನಿನ್ನ ಪ್ರಶ್ನೆ ಮಾಡ್ತಾ ಇದ್ದಾನೆ. ಮಾನವನ ನೀನು? ಇದೇನು ಈ ಸೇತುವೆಯನ್ನು ಕಾಯಲಿಕ್ಕೆ ಕುಳಿತುಕೊಂಡಿದ್ದೀಯ? ಖಂಡಿತವಾಗಿಯೂ ಇಲ್ಲ. ಸಕಲರಿಗೂ ಪ್ರಾಣರೂಪನಾಗಿರುವ ಪ್ರಾಣರೂಪ ನೀಪ ವಾಯು ಜೀವಜಂತುಗಳಿಗೂ ಪ್ರಾಣ ರೂಪವಾಗಿರುವಂತಹ ವಾಯು ಎನ್ನ ತಂದೆ, ಅಂಜನಾ ದೇವಿ ನನ್ನ ತಾಯಿ, ನನ್ನ ಹೆಸರು ಆಂಜನೇಯ, ರಾಮಭಕ್ತನಾಗಿರುವಂತಹ ಹನುಮ, ರಾಮ ಬಂಟ ಎಂದು ಪ್ರಖ್ಯಾತಿ ಹೊಂದಿರುವಂತಹ, ಯಾವಾಗಲೂ ಬಲವು ಕ್ಷೀಣವಾಗದೆ ಇರುವವನು ಎನ್ನುವ ಖ್ಯಾತಿಯನ್ನು ಪಡೆದವನು. ಈಗ ನಾನು ಸ್ವಲ್ಪ ಕ್ಷೀಣ ಬಲನಾಗಿ ಸೇತುವೆ ಮೇಲೆ ರಾಮಧ್ಯಾನ ತತ್ಪರನಾಗಿದ್ದೇನಷ್ಟೇ. ಹನುಮಂತ ಎನ್ನುವ ವಿಷಯ ನಾವು ಕೇಳಿದ್ದೇವೆ. ಮಹಾಕಾಯದಂತೆ ವಜ್ರಕಾಯ ಮಹಾಪರಾಕ್ರಮಿ ಆ ಹನುಮಂತ ಯಾರು? ಈ ಜುಣುಗು ಯಾರು? ಸುಳ್ಳು ಹೇಳಿ ಬಂದಿದೆ. ಸುಳ್ಳು ಹೇಳಿ ನನಗೆ ಯಾವ ಪ್ರಯೋಜನವೂ ಇಲ್ಲಪ್ಪ. ನಾನು ನಿಜವಾದಂತಹ ಹನುಮನೆ. ಹಾಗಾದ್ರೆ ಈ ಆಕೃತಿ ಬರಲಿಕ್ಕೆ ಕಾರಣ ಏನು? ಈಗ ಕಣ್ಣಿಗೆ ಕಾಣುತ್ತಿರುವಂತಹ ಈ ಸೇತುವೆ ಏನಿದೆಯೋ, ಕಳನಾಗಿರುವಂತಹ ರಾವಣ ಸೀತೆಯನ್ನು ಅಪಹಾರ ಮಾಡಿದ್ದಕ್ಕಾಗಿ, ಸೀತೆಯನ್ನು ತರುವುದಕ್ಕೆ ರಾಮನ ಸೈನ್ಯ ಒಡಗೂಡಿ ಬರುವಾಗ ಈ ಸಾಗರವನ್ನ ಲಂಘಿಸುವುದಕ್ಕೆ ಬೇರೆ ಮಾರ್ಗ ಇಲ್ಲದೆ ಸೇತುವೆ ಕಟ್ಟಬೇಕು ಅಂತ ಹೇಳಿದರು. ನೀಲನೇನ ಒಂದು ನೇತೃತ್ವದಲ್ಲಿ ಅಪಾರವಾಗಿರುವಂತಹ ಸಮುದ್ರದ ನೆಲೆ ಕಾಣದೇ ಇರುವಾಗ ಸಮುದ್ರದ ಮೇಲೆ ಕಲ್ಲು ಮುಣ್ಣು ಮರ ಮಟ್ಟು ಮೊದಲ ಪರ್ವತಾದಿಗಳನ್ನು ಹೊತ್ತು ತಂದು ಈ ಸೇತುವೆಯನ್ನು ಕಟ್ಟಿದ್ದೇವೆ. ಹನುಮಂತಾಗಿ ಸೇತುವೆಯನ್ನು ಕಟ್ಟಲಿಕ್ಕೆ ಈ ಪರಿಯಿಂದ ಕಲ್ಲು ಮುಳ್ಳನ್ನು ತರಬೇಕೇನು? ಮತ್ತೆ ಕಾಲ ಬದಲಾಗಿದೆ. ನಮ್ಮಲ್ಲಿ ಅನೇಕ ಹಳೆ ಹಳ್ಳಗಳಿಗೆ ತೂಗು ಸೇತುವೆಯನ್ನು ಮಾಡಿದ್ದೇವೆ. ಇಂತಹ ಸೇತುವೆಯನ್ನು ನಾವು ಎಷ್ಟೋ ರೀತಿ ಬರೀತಾ ಇದ್ದೇವೆ. ನಾನೇ ಸ್ವತಃ ಮಾಡ್ತೇನೋ ಆ ಸೇತುವೆಯನ್ನ? ಅದು ಎಲ್ಲಾದ್ರೂ ಉಂಟೋ ಈಗ ಮಾಡಿದ್ದು? ನೀನು ಈ ಮೊದಲು ಮಾಡಿದ್ದೀಯಾ? ನಾನು ಮಾಡಿದ ವಿಚಾರ ಹೇಳ್ತೇನೆ. ಸುರಪ್ಪ ಕಾಲ ಬದಲಾಗಿದೆ, ತಂತ್ರಜ್ಞಾನದಿಂದ ನಾವು ಏನೇನೋ ಮಾಡಬಲ್ಲೆವು. ಒಂದೊಮ್ಮೆ ದೇವಲೋಕದಿಂದ ಐರಾವತ ಆನೆಯನ್ನು ಭೂಮಿಗೆ ತರಿಸಿದ್ದೇನೆ. ಭೂಲೋಕದಿಂದ ದೇವಲೋಕದವರೆಗೆ ಕ್ಷೇತ್ರೆಯನ್ನು ನಿರ್ಮಾಣ ಮಾಡಿ ಅದರ ಮೇಲೆ ಐರಾವತ, ಕಾಮಧೇನು, ಕಲ್ಪವೃಕ್ಷ ಮೊದಲಾದ ಸುವಸ್ತುಗಳನ್ನು ದಡ ದಡ ದಡ ಇಳಿಸಿ ಭೂಮಿಗೆ ಕರೆತಂದು ಪುನಃ ಅದೇ ಸೇತುವೆ ಹತ್ತಿ ಸ್ವರ್ಗಕ್ಕೆ ಕಳಿಸಿದ್ದೇನೆ. ಆ ನಂತರ ಸೇತುವೆಯಲ್ಲಿ ನಿಲ್ದಾಮ ಮಾಡಿದ್ದೇವೆ. ನಮ್ಮ ಈ ತಂತ್ರಜ್ಞಾನ ಬೇಕಾದಾಗ ಮಾಡಿಕೊಳ್ಳುತ್ತೇವೆ, ಬೇಡದಾದಾಗ ವಿಸರ್ಜನೆ ಮಾಡಿಬಿಡ್ತೇವೆ. ಆದ್ರೆ ಇದನ್ನೆಲ್ಲ ನೋಡಿದಾಗ ನಮ್ಮಲ್ಲಿ ಜನ ಹೇಳ್ತಾ ಇದ್ರು, ಶ್ರೀರಾಮಚಂದ್ರ ಘನವಾದ ಕೆಲಸ ಮಾಡಿದ್ದಾನೆ ಅಂತ. ಇದೇನು ನೋಡ್ತಕ್ಕಂತ ಕೆಲಸ ಅಲ್ಲ, ಯಾಕಂದ್ರೆ ಕಿರಿದು ಬಲವಲ್ಲ. ನೀವು ನಿಮ್ಮಲ್ಲಿ ಬಲವೇ ಇಲ್ಲ ಅಂತ ಕಾಣ್ತದೆ, ಶಕ್ತಿ ಬುದ್ಧಿ ಇಲ್ಲ. ಬುದ್ಧಿ ಇದ್ದಿದ್ರೆ ಈ ಪರಿ ಈ ಮಣ್ಣು ಗುಡ್ಡು ತಂದು ಹಾಕಬೇಕಾಗ್ತೀರೋ? ಏನಂದ್ರೆ ಕುಂತಲೇ ಮಾಡ್ತೀನಿ ಸೇತುವೆ. ಏನಂದ್ರೆ ನೀನು ಯಮನನು ಸಿಕ್ಕಿಸಿ ಭೈರವನ, ಸಿಕ್ಕಿಸಿ ಭೈರವನ ತಕ್ಕು ಪಜಾರದ ಗರ್ವವಿದೆ ತಕ್ಕೆ ಒಕಲಿ ಕಂಡು ಕದಿರೈ. ಏ ಮಾನವ, ರಾಮನ ನಿಂದೆಯನ್ನು ನೀನು ಮಾತಾಡ್ತಾ ಇದ್ದೀಯಾ? ಕಾಲ ಬದಲಾಗಿದೆ, ಒಂದು ಯುಗವೇ ಬದಲಾದಾಗ ಮನುಷ್ಯರಲ್ಲಿ ಬುದ್ಧಿಯ ವಿಕಾಸವೂ ಆಗಬಹುದು, ವಿಕಲ್ಪವೂ ಆಗಬಹುದು. ಈಗ ಆ ರಾಮಾವತಾರದಲ್ಲಿಯ ರಾಮನ ಬಿಲ್ಲುಗಾರಿಕೆಯ ಬಗ್ಗೆ ಅವಹೇಳನ ಮಾಡ್ತಾ ಇದ್ದೀಯ. ಸೇತು ಬಂಧವನ್ನ ಮಾಡುವುದಕ್ಕೆ ಏನು ಕೆಕ್ಕಸ್ಥಿತೆ ಎನ್ನುವುದಾಗಿ ಹೇಳಿದೆ. ನಾವು ಕಿರಿದು ಬಳ್ಳವಳ್ಳವರ ಏನು ತಿಳಿದೆ? ಆಕಾರ ಸಣ್ಣದಾಗಿದ್ರೆ ಬೃಹದಾಕಾರವಾಗಿ ಬೆಳೆಯುವಂತಹ ಅಣಿಮಾದಿ ಅಷ್ಟ ಸಿದ್ಧಿಗಳನ್ನ ಗಳಿಸಿಕೊಂಡಂತಹ ಈ ಹನುಮನನ್ನು ನೀನು ತುಚ್ಛೀಕರಿಸಿ ಮಾತನಾಡ್ತಾ ಇದ್ದೀಯ. ಮನಸ್ಸು ಮಾಡಿದರೆ ಮೂರು ಲೋಕವನ್ನು ಒಮ್ಮೆಗೆ ಬಾಯಿ ತರದು ನುಂಗಬಲ್ಲೆ. ಅಲ್ಲ ಅಲ್ಲ, ಕಾಲನಿದ್ದಾನಲ್ಲ, ಪ್ರತಿಯೊಬ್ಬರಿಗೂ ಕಾಲವೇ ಕಾರಣ. ಅಂತಹ ಕಾಲನನ್ನೇ ನಿಯಮ ಎನ್ನುವುದಿಲ್ಲ ಯಾರಿಗೂ ಕೂಡ. ಆ ಅನಿಯಮಿತವಾಗಿರುವಂತಹ ಕಾಲನನ್ನ ಪ್ರತಿಬಂಧಿಸಿ ನನ್ನ ಕೈ ಸರಿಯಲ್ಲಿಟ್ಟುಕೊಳ್ಳಬಲ್ಲೆ. ಹಾಗೆಯೇ ಆ ಕಾಲ ಭಯ ರೂಪಿಯಾಗಿದ ತ್ರಿರತ್ನ ಬಂದರೂ ಸಹ ನಾನು ಅವನನ್ನ ಎಡಗೈಯಲ್ಲಿ ಹಿಡಿದು ಅವಚಿ ಸಿಕ್ಕಿಸಿ ತ್ರಾಹಿ ಎನ್ನುವ ಹಾಗೆ ಮಾಡಬಲ್ಲೆ. ಮಾಡಬಲ್ಲೆ ಗೊತ್ತೋ ನಿನಗೆ? ನಮ್ಮ ಅವಹೇಳನ ಮಾಡ್ತಾ ಇದೀಯ ಹನುಮಂತ. ನಾನು ಹೇಳಿದ್ದು ಈ ಸೇತುವೆ ಕಟ್ಟುವಂತಹ ವಿಷಯ. ನೀ ಪರಾಕ್ರಮ ಇರಬಹುದು, ಈ ಸೇತುವೆಯನ್ನು ಕಟ್ಟಲಿಕ್ಕೆ ಇಷ್ಟೆಲ್ಲ ದಿವಸವನ್ನು ವ್ಯರ್ಥ ಮಾಡುವುದು ಯಾಕೆ? ಒಂದೇ ಕ್ಷಣದಲ್ಲಿ ಇಂತಹ ಸೇತುವೆ ನಾನು ನಿರ್ಮಾಣ ಮಾಡ್ತೇನೆ. ಅದು ನಿಲ್ಲಬೇಕಲ್ಲ ಯುಗಾಂತರವರೆಗೆ. ಮಾಡುತ್ತೇನೆ, ಮಾಡಿ ನಿಲ್ಲಿಸುತ್ತೇನೆ. ಈಗ ರಾಮನ ಸೇತುವೆ ಮುಂದೆ ಪ್ರತಿ ಸೇತುವೆ ನಿರ್ಮಾಣ ಆಗ್ತದೆ. ರಾಮನ ಕೆಲಸದ ಮುಂದೆ ಅವಹೇಳನ ಆಗುವಂತಹದ್ದು ಇನ್ನೊಂದು ಇರ್ತದೆ ಅಂದ್ರೆ ರಾಮ ಭಕ್ತನಾದ ನಾನು ಸುಮ್ಮನಿರುವುದಿಲ್ಲ. ಮುರಿಯುತ್ತೇನೆ, ಮುರಿಯುತ್ತೇನೆ. ಮೂರು ಬಾರಿ ಕರೀತೇನೆ. ಜಗತ್ತಿನಲ್ಲಿ ತ್ರಿಮೂರ್ತಿಗಳು ಹೇಗೆ ಇರ್ತಾರೋ ಜಗತ್ತನ್ನು ರಕ್ಷಣೆ ಮಾಡುವುದಕ್ಕೆ, ಸೃಷ್ಟಿ ಸ್ಥಿತಿ ಹೇಗೆ ಮೂರು ಇರ್ತದೆಯೋ ಮೂರೇ ಮೂರು. ಅದಕ್ಕಾಗಿ ನಾನು ಮೂರು ಸಲ ಈ ಸೇತುವೆಯನ್ನು ರಚನೆ ಮಾಡ್ತೇನೆ. ಮೂರು ಸಲ ಅಲ್ಲ, ಹತ್ತು ಸಲ ಮಾಡಿ ನಾನು ಮುರಿಯುತ್ತೇನೆ, ಇಡುವುದು ಕೊಡುವುದಿಲ್ಲ. ಇದು ಈ ಸೇತುವೆ ಸರಿ ಸಮಾನವಾದ ಸೇತುವೆ ನಿರ್ಮಾಣ ಮಾಡಿದೆ ನೋಡು, ಬಾಣವನ್ನು ಹೊಡೆದು ನಾನು ಮುರಿದಿದ್ದೇನೆ. ಒಂದು ವಿಚಾರ ನೆನಪಿಟ್ಟುಕೋ, ನೀನು ಇಷ್ಟೆಲ್ಲ ಆಹ್ವಾನ ಕೊಟ್ಟಿಯಲ್ಲ, ಮುಂದೆ ಏನು? ನಾನು ಮುರಿದ್ರೆ ನೀನೇನು ಮಾಡ್ತೀಯ ಮುಂದೆ? ಮುರಿದರೆ ಮೂರು ಸಲ ನೀನು ಮುರಿದಿದ್ರೆ ಹೌದಾದ್ರೆ ನನ್ನ ಮಾತು ಹೋಯ್ತು. ಮಾತು ಹೋದ ಮೇಲೆ ಶರೀರವೇ ಹೋಗ್ಬೇಕು. ಅದಕ್ಕಾಗಿ ಅಗ್ನಿಕುಂಡವನ್ನ ರಚನೆ ಮಾಡಿ ಆ ಅಗ್ನಿಕುಂಡದಲ್ಲಿ ಶರೀರ ಧುಮುಕಿದೆ. ಇನ್ನು ಮುಂದೆ ಪಾರ್ಥ ಭೂಮಿಯಲ್ಲಿ ಇರಬಾರದು, ಹಾಗೆ ಮಾಡ್ತೇನೆ. ನನ್ನ ಪ್ರತಿಜ್ಞೆ ಏನುಂಟು ಕೇಳು? ಏನು? ನಿನ್ನ ಹಾಗೆ ನನ್ನ ದೇಹ ಬೆಂಕಿಯಲ್ಲಿ ಆಹುತಿ ಆಗುವುದಿಲ್ಲ, ನೀರಿನಲ್ಲಿಯೂ ಕರಗುವುದೂ ಇಲ್ಲ. ವಜ್ರದೇಹಿ ಆಗಿರುವಂತಹ ಚಿರಂಜೀವಿ ಆಗಿರುವಂತಹ ಈ ಹನುಮ ಈವರೆಗೆ ರಾಮನ ಸೇವೆಯನ್ನು ಮಾಡ್ತಾ ಇದ್ದೆ, ಅವನು ಹೇಳಿದ ಕೆಲಸವನ್ನು ಮಾಡ್ತಾ ಇದ್ದೆ, ಇನ್ನು ಮುಂದೆ ನಿನ್ನ ಸಹಾಯಕನಾಗಿ ನಾನು ಇರ್ತೇನೆ. ನನ್ನ ಸಹಾಯಕ ಇರ್ತೀಯಲ್ಲ, ಬಿಡು ಬಾಣ. ಎರಡನೇ ಸಲ ಸೇತುವೆ ಕಟ್ಟಿದ್ದೇನೆ ನೋಡು, ಮುರಿದಿದ್ದೇನೆ. ಎರಡು ಸಲ ಮುರಿದೆಯಾ? ಮೂರನೇ ಸಲ ಆ ಕಾಲಭೈರವನ ನೆರೆದು ಈ ಸೇತುವೆ ಕಟ್ಟಿದ್ದೇನೆ ನೋಡು. ಹೌದಾ? ನೋಡುವ. ಶ್ರೀರಾಮ ಜಯ ರಾಮ, ಜಯ ಜಯ ರಾಮ ರಾಮ. ಏ ಮಾನವ, ನೋಡಿದೀಯ? ಎಲೆ ಮಾನವ ನೀ ಸಲೆ ಕೈ ಚಳಕದಿ ಬಲಿದಿಗ ಸೇತುವೆ ಏನಾಯ್ತೋ. ಎಲೆ ಮಾನವ ನೀ ಸಲೆ ಕೈ ಚಳಕದಿ ಬಲಿದಿಗ ಸೇತುವದೇನಾಯ್ತು? ಏನಾಯ್ತು? ಎಲ್ಲಿ ಹೋಯ್ತು? ಒಲಿ ಮುಖರೈ ನಾವು ಬಲು ಭಟರೈ ನೀವು, ಒಲಿ ಮುಖರೈ ನಾವು ಬಲು ಭಟರೈ ನೀವು. ಸಲುವುದೆ ನಿಮಗಿ ಪೌರುಷವೋ, ಸಲುವುದೆ ನಿಮಗಿ ಪೌರುಷವೋ. ಎಲೆ ಮಾನವ ನೀ ತಲೆ ಕೈ ಚಳಕತಿ ಬಲಿದಿಗ ಸೇತುವದೇನಾಯ್ತು? ಎಲೆ ಮಾನವ, ಬಹುದಾದಂತಹ ಶ್ರಮದಿಂದ ಕೈಚಳಕವನ್ನ ತೋರ್ಪಡಿಸಿ ಸೇತುವೆ ನಿರ್ಮಾಣ ಮಾಡಿಬಿಟ್ಟಿಯಲ್ಲ. ಹೌದು, ರಾಮನನ್ನು ಅವಹೇಳನ ಮಾಡಿಬಿಟ್ಟಿ. ಹೋಗಲಿ ಹೋಗಲಿ, ನಿನ್ನ ಸೇತುವೆ ಇಲ್ಲಿ ಕಾಣಲಿಕ್ಕಾದ್ರೂ ಸಿಗುತ್ತದೆಯಾ? ಈಗ ಅವಶೇಷ ಕೂಡ ಇಲ್ಲ, ನಿರ್ನಾಮ ಆಗಿ ಹೋಯ್ತು. ಸುಲಭ ಅಂತ ಎನಿಸಿಕೊಳ್ಳಬೇಡ ಹನುಮಂತ. ಮಾತಾಡುವುದು ಸುಲಭ, ಆದ್ರೆ ಆಡಿದಂತೆ ನಡೆಸುವುದು ಕಷ್ಟ. ಆಡಿದಂತೆ ಮಾಡತಕ್ಕಂಥದ್ದು ನಮ್ಮ ಪ್ರತಿಜ್ಞೆ. ಅದಕ್ಕ ಇದು ಇಲ್ಲಿ ಅಗ್ನಿಗುಂಡವನ್ನು ರಚನೆ ಮಾಡಿದ್ದೇನೆ. ಈ ಅಗ್ನಿಗುಂಡದಲ್ಲಿ ಅಗ್ನಿಯನ್ನು ಪ್ರಜ್ವಲಿಸ್ತಾ ಇದೆ. ಪ್ರದಕ್ಷಿಣಾಕಾರ ಬಂದು ಈ ಅಗ್ನಿಗುಂಡದ ಧುಮುಕಿ ಈ ಶರೀರವನ್ನೇ ಭಸ್ಮೀಕೃತವನ್ನಾಗಿಬಿಡ್ತೇನೆ. ನನ್ನ ಬಲವಂತ ಏನಿಲ್ಲ, ನಿನ್ನ ಮನಸ್ಸು ಒಪ್ಪಿಗೆ ಇದ್ರೆ ನೀನು ಮಾಡಬಹುದು. ಯಾರ ಬಲವಂತ ಬೇಡ, ನಾನಾಗಿ ಸ್ವಯಂ ಸ್ಫೂರ್ತಿಯಿಂದ ಧುಮುಕುತ್ತೇನೆ. ಇದೇನು ಆಶ್ಚರ್ಯ, ನನ್ನ ಭಕ್ತರು ಇರುವರು ರಾಮೇಶ್ವರದಲ್ಲಿ ಭಕ್ತಾಹ್ವಾನಾಯಿತು, ಈಗಲೋ ಇನ್ನೊಂದು ಕ್ಷಣದಲ್ಲಿಯೋ ಅರ್ಜುನ ಅಗ್ನಿಯಲ್ಲಿ ಹಾರುವಂತಹ ಸ್ಥಿತಿಯಲ್ಲಿದ್ದಾರೆ. ಆ ಕಾರಣದಿಂದಾಗಿ ಅರ್ಜುನನ ಕಾಯುವುದಕ್ಕೋಸ್ಕರವಾಗಿ ವಿಪ್ರವೇಶಧಾರಿಯಾಗಿ ಅವನಲ್ಲಿ ಹೋಗಿಬಿಡುತ್ತೇನೆ. ಏನ್ರ ಇದು? ಏನಿದು ನಿಮ್ಮಲ್ಲಿ ಸಂವಾದ ಸಾಕಯ್ಯ? ತಡೆಯಿರಿ ನಾನು ಕೇಳಿಕೊಂಡ ಪೇನದ ನೀನದೇ ಕಕ್ರಿಯನು ಮನದನು ಮಾನವಿಲ್ಲದ ಹಾರಿದ ಬೆಬೇಳ ನೀನದೇ ಕಕ್ರಿಯನು ಮನದನು ಮಾನವಿಲ್ಲದ ಹಾರಿದ ಬೆಬೇಳ ಈ ನಿರೋಧವನಾರು ಮಾಡಲು ಮಾನವರಳು ಅಕಟ ಕಟ ಸುಮ್ಮನೆ. ಏನಿದು ಏನಿದು ನಿಮ್ಮಲ್ಲಿ ಸಂವಾದ ಸ್ವಾಮಿ? ಬ್ರಾಹ್ಮಣೋತ್ತಮರೇ ವಂದನೆ ಮಾಡಿದ್ದೇನೆ. ಆಗಲಿ, ಕೊನೆಯ ಕಾಲದಲ್ಲಿ ಬ್ರಾಹ್ಮಣ ದರ್ಶನ ಆಗಿದೆಯಲ್ಲ. ಆಗಲಿ ಮಾನವ, ನಿಮ್ಮ ನಿಮ್ಮಲ್ಲಿ ಯಾವ ರೀತಿಯಾಗಿ ಸಂಘಟನೆ ಉತ್ಪನ್ನವಾಯಿತು, ವಾದನರನ್ನಾಗಿದ್ದೀಯ, ಹೀಗೆ ಇಕ್ಕತ್ತರಲ್ಲಿ ನೀನು ಅಗ್ನಿಕುಂಡವನ್ನ ರಚಿಸಿ ಈಗಲೋ ಇನ್ನೊಂದು ಕ್ಷಣದಲ್ಲಿಯೋ ಆಹುತಿ ಆಗಬೇಕೆನ್ನುವ ಉದ್ದೇಶದಿಂದ ಸಿದ್ಧನಾಗಿದ್ದೀಯ, ಏನಾಯಿತು ನಿಮಗೆ ನಿಮ್ಮಲ್ಲಿ? ಸ್ವಾಮಿ, ತೀರ್ಥಾಟನೆ ಮಾಡುವ ಉದ್ದೇಶದಿಂದ ರಾಮೇಶ್ವರಕ್ಕೆ ಬಂದೆ. ತೀರ್ಥ ಸ್ನಾನ ಮಾಡಿ ಸೇತುವೆಯನ್ನು ನೋಡಿದ್ದಾಯ್ತು. ಇಂಥ ಪ್ರತಿ ಸೇತುವೆಯನ್ನು ನಾನು ಮಾಡುತ್ತೇನೆ ಅಂತ ಇವನ ಹತ್ತಿರಕ್ಕೆ ಹೇಳಿದೆ. ಇವನು ತನ್ನ ಅಹಂಕಾರದಿಂದ ನೀನು ಸೇತುವೆಯನ್ನು ಮಾಡಿದ್ರೆ ತಾನು ಮುರಿತೇನೆ ಅಂತಂದ. ನೀನು ಮುರಿದ ನಾನು ಪುನಃ ಕಟ್ಟುತ್ತೇನೆ ಅಂದೆ. ತಾನು ಮುರಿತೇನೆ ಅಂದ. ಹೀಗೆ ಮೂರು ಸಲ ಕಟ್ಟಬೇಕು, ಮೂರು ಸಲ ಮುರಿಬೇಕು. ಅದೇ ರೀತಿಯಾಗಿ ನಾನು ಮೂರು ಸಲ ಸೇತುವೆಯನ್ನು ಕಟ್ಟಿದೆ, ಮೂರು ಸಲ ಮುರಿದ. ನೀನು ಸೇತುವೆಯನ್ನ ಬಲಿದಿದ್ದೀಯ, ಆತ ಖಂಡಿಸಿದ್ದಾನೆ. ನೀನು ಮಾಡುವಂತಹ ಸೇತುವೆಯನ್ನ ಬಲಿಬೇಕಿದ್ರೆ ಯಾರಾದ್ರೂ ಕಂಡವರು ಇದ್ದಾರೇನಾ? ಆ ಶಪಥದ ಪ್ರಕಾರ ಈಗ ಅಗ್ನಿಗುಂಡ ರಚನೆ ಮಾಡಿ ಹಾರಬೇಕಾಗಿದೆ. ಆ ಸಮಯದಲ್ಲಿ ನೀವು ಬಂದ್ರಿ, ಕಂಡವರ ಪ್ರಶ್ನೆ ಇದೆಯಲ್ಲ. ಹೌದೌದು, ನಾನು ಮಾಡಿದಂತಹ ಸೇತುವೆಯನ್ನ ಅವ ನಿಂತುಕೊಂಡು ನೋಡ್ತಾ ಇದ್ದಾನೆ. ಕೇವಲ ನಾನು ನಿಂತುಕೊಂಡು ನೋಡ್ತಾ ಇದ್ದೇನೆ, ಕೇವಲ ಇಕ್ಕತ್ತಲ್ಲಿಯೇ ಆದಂತ ಅವ್ಯವಹಾರ. ಹೌದು, ಆದರೆ ಈಗ ನಾನು ನೋಡಬೇಕು ಎನ್ನುವ ಉದ್ದೇಶ ನನಗುಂಟು. ಹಾಗಾದ್ರೆ ನಿನ್ನಲ್ಲಿ ಪರಾಕ್ರಮ ಇದ್ದಿದೆ ಹೌದಾದ್ರೆ ಮತ್ತೊಮ್ಮೆ ಬಲಿಯಬೇಕು ಸೇತುವೆಯನ್ನ. ಬಲಿಯುತ್ತೀಯ? ಬಲಿತೇನೆ. ಹನುಮಾನ್ ನೀ ಶಕ್ತಿಯುತನಾದ್ರೆ ಬಲಯುತನಾದ್ರೆ ಅವನು ಕಟ್ಟಿದಂತಹ ಸೇತುವೆಯನ್ನ ಮುರಿಯಬಲ್ಲಯ್ಯ? ರಾಮಭಕ್ತನಾಗಿರುವಂತಹ ನಾನು ರಾಮನ ಪ್ರತಿಯಾಗಿ ಏನೇ ರಚನೆ ಆದರೂ ಕೂಡ ಅದನ್ನ ಹಿಡುಗುಡುವುದಿಲ್ಲ, ಮುರಿಯುತ್ತೇನೆ ಮುರಿಯುತ್ತೇನೆ. ಆಗಲಿ, ಅರ್ಜುನ ಸಿದ್ಧನಾಗು, ಶ್ರೀಕೃಷ್ಣನ ಧ್ಯಾನ ಮಾಡಿ, ಇದು ಅಕ್ಷಾಸ್ತ್ರವನ್ನ ಪಡೆದು ಸೇತುವೆ ಕಟ್ಟ ನೋಡಿ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ ರಾಮ. ಅತಿ ಬಲಗೊಂಡು ನಾನು ಈ ಸೇತುವೆಯನ್ನು ಮುರಿಯುವುದಕ್ಕೆ ಪ್ರಯತ್ನ ಮಾಡಿದೆ. ಅನೇಕ ಬಾರಿ ಪ್ರಯತ್ನಿಸಿದರೂ ಕೂಡ ಅಲುಗಾಡುವುದಿಲ್ಲವಲ್ಲ ಇದು. ಹೇ ರಾಮ, ಏನಾಗಿ ಹೋಯ್ತಪ್ಪ? ಅರೆ ರೇ ರಾಮ ಭಕ್ತನೆಂಬ ಬಿರುದು ಹೋಯ್ತೆ ಅಕಟ. ಅರೆ ರೇ ರಾಮ ಭಕ್ತನೆಂಬ ಬಿರುದು ಹೋಯ್ತೆ ಅಕಟ. ದೇಹ ಬಿರಲು ಸಫಲಯುವುದಿದನು ತೊರೆವೆನೆಂದನು. ದೇಹ ಬಿರಲು ಸಫಲಯುವುದಿದನು ತೊರೆವೆನೆಂದನು. ಹೇ ರಾಮ, ಶ್ರೀರಾಮ, ಸೀತಾರಾಮ, ಪನ್ನಗ ರಾಮ, ಪಟ್ಟಾಭಿರಾಮ, ಏನಾಗಿ ಹೋಯ್ತಪ್ಪ ಇದು? ಈ ನಿನ್ನ ಅಪಮಾನವನ್ನು ಸಹಿಸಲಾರದೆ ನಾನು ನಿನ್ನನ್ನೇ ನಂಬಿಕೊಂಡು ಬಂದಿರುವಂತಹ ಶ್ರೀರಾಮ ದೂತ ಹನುಮನಿಗೆ ಎಂತಹ ಗತಿ ಬಂತಪ್ಪ? ಈ ಸಮುದ್ರದ ಮಧ್ಯದ ಸೇತು ಬಂಧುವಿಗೆ ಪ್ರತಿರೂಪವಾಗಿ ಇನ್ನೊಂದು ಸೇತುವೆಯನ್ನು ಮಾನವ ನಿರ್ಮಾಣ ಮಾಡಿ ಅದನ್ನು ನಾನು ಮುರಿದಿಕ್ಕಲಾರದೆ ಹೋದೆನಲ್ಲ. ಮೊದಲು 3 ಬಾರಿ ಮಾಡಿದೆ, ಆಗ ಸಾಧ್ಯ ಆಗದಿದ್ದು ಈಗ ಆಗಲಿಲ್ಲ. ನಾನು ಬದುಕೇನು ಪ್ರಯೋಜನವಪ್ಪ? ಓ ರಾಮಚಂದ್ರ, ಈ ದೇಹವನ್ನು ದಹಿಸಲಿಕ್ಕೂ ಆಗುವುದಿಲ್ಲ, ನೀರು ಕೂಡ ನಶಿಸಿ ಹೋಗುವುದಿಲ್ಲ. ಈ ದೇಹ ಕಳೆದುಕೊಳ್ಳೋಣ, ಮಾನ ಉಳಿಸಿಕೊಳ್ಳೋಣ, ಯಾವುದು ಸಾಧ್ಯವಿಲ್ಲಪ್ಪ. ಹೇ ರಾಮಚಂದ್ರ, ಭಕ್ತಾಗ್ರೇಸರ ಹನುಮಂತ ದರ್ಶನವನ್ನು ಇಡ್ತಾ ಇದ್ದೇನೆ. ಜಯ ಜಯ ರಾಮ ಜಯ ಘನಶ್ಯಾಮ, ಜಯ ಜಯ ರಾಮ ಜಯ ಘನಶ್ಯಾಮ, ಜಯ ಜಯ ಶ್ರೀರಾಮ ಶ್ರೀರಾಮ ಅಗಣಿತ ಗುಣಧಾಮ, ರಾಮ ಅಗಣಿತ ಗುಣಧಾಮ. ಅಂದು ಬಾಲ್ಯದಿ ಒಂದೇ ಬಾಣದಿ ಕೊಂದನು ತಾಟಗಿದ ನವಿಯ, ಧೀರ ಭಾವದಿ ಭಾರವ ವಹಿಸಿದ ಗುರುವಿನ ಯಾಗದ ರಕ್ಷಣೆಯ, ಗುರುವಿನ ಯಾಗದ ರಕ್ಷಣೆಯ. ಜಯ ಜಯ ರಾಮ ಜಯ ಘನಶ್ಯಾಮ, ಜಯ ಜಯ ಶ್ರೀರಾಮ ರಾಮ ಅಗಣಿತ ಗುಣಧಾಮ. ಜನಕನ ಸಭೆಯಲ್ಲಿ ಘನ ಶಿವಧನುವನು, ಜನಕನ ಸಭೆಯಲ್ಲಿ ಘನ ಶಿವಧನುವನು, ಕ್ಷಣದಲ್ಲಿ ತೃಣ ಸಮ ಖಂಡಿಸಿದ ಖಂಡಿಸಿದ ಸುರಕಿನ್ನವರು ಸುಮನ ಗಣಯ, ಸುರಕಿನ್ನವರು ಸುಮನ ಗರಯ, ಧರಣಿಯ ಹೃದಯದಿ ಮಂಡಿಸಿದ ಧರಣಿಯ ಹೃದಯದಿ ಮಂಡಿಸಿದ. ಜಯ ಜಯ ರಾಮ ಜಯ ಘನಶ್ಯಾಮ, ಜಯ ಜಯ ಶ್ರೀರಾಮ ರಾಮ ಅಗಣಿತ ಗುಣಧಾಮ. ಶ್ರೀರಾಮ ಜಯ ರಾಮ ಜಯ ಜಯ ಜಯ ಜಯ. ನಿನ್ನ ಲೀಲೆಯನ್ನು ವರ್ಣಿಸುವುದಕ್ಕೆ ಅಸಾಧ್ಯವಪ್ಪ. ತಾಟಿಕೆ ದುಷ್ಟಳಾದ್ರೂ ಕೂಡ ಅವಳನ್ನು ಕೊಂದೆ, ದುಷ್ಟರಾಗಿರುವ ಕರದೂಷಣರನ್ನ ಸಂಹಾರ ಮಾಡಿ ರಾಮರಾಜ್ಯವನ್ನು ಸ್ಥಾಪಿಸಿದೆಯಪ್ಪ. ಓ ಮಹಾಸ್ವಾಮಿ, ಇದೋ ನಿನ್ನ ಪಾದಕ್ಕೆ ನಮಿಸಿಕೊಳ್ಳುತ್ತಾ ಇದ್ದೇನೆ. ವಾತ ಕುಮಾರ ಕೇಳ್, ಬರಿದೆ ನಿಮ್ಮನದಲ್ಲಿ ಸೋತೆ ನಂದನಿ ಸಾದಿರೈ. ಆನಂದನಿಸದಿರೈ ಆತನ ಪಕ್ಷಪಾತದಲ್ಲಿ ಮೈಯಾಂತನು ಆತನ ಪಕ್ಷಪಾತದಲ್ಲಿ ಮೈಯಾಂತನು ಸೇತುವೆಗೆ ದುಧಿತವೋ ಸೇತುವೆಗೆ ದುಧಿತವೋ ಹನುಮ ನೀನು ಎಷ್ಟೊತ್ತಿಗಾರು ಎಂದಾದ್ರೂ ಸೋಲುವವನೇನೋ ವೀರ ಆಂಜನೇಯನಾಗಿದ್ದೀಯ ನನ್ನ ಪರಮ ಭಕ್ತನಾಗಿದ್ದೀಯ ಆದ್ರೆ ಯುಗಾಂತರದಲ್ಲಿ ನೋಡಿದಾಗ ಇದು ಈಗ ದ್ವಾಪರ ಯುಗ ತನ್ನ ಪರಮ ಭಕ್ತನಾದ ಅರ್ಜುನನ ಕಾಯಬೇಕು ಎನ್ನುವ ಉದ್ದೇಶದಿಂದ ಕಟ್ಟಿದಂತಹ ಸೇತುವೆಗೆ ಕೂರ್ಮನ ಅವತಾರ ಕೂರ್ಮನಾಗಿ ನಿಂತು ಸೇತುವೆಗೆ ದೃಢವಾಗಿ ನಾನು ಆಂತುಕೊಂಡಿದ್ದ ಕಾರಣದಿಂದಾಗಿ ನೀನು ಸೋತಂತೆ ಅನಿಸಿದೀಯ ಹೊರತು ನೀನು ಪರಮ ಭಕ್ತನಾಗಿದ್ದೀಯ ವೀರ ಆಂಜನೇಯನಾಗಿದ್ದೀಯ ಹೌದೇ ಮಹಾಸ್ವಾಮಿ ಯಾಕೆ ಹೀಗೆ ಮಾಡಿದ್ರಿ ಪರಮ ಭಕ್ತರಾದಂತಹ ಅರ್ಜುನನ ಕಾಪಾಡಬೇಕು ಧರ್ಮದ ಪ್ರತಿಷ್ಠೆ ಬೆಳೆಯಬೇಕು ಎನ್ನುವ ಉದ್ದೇಶದಿಂದ ಮಾತನ್ನು ಉಳಿಸಿಕೊಳ್ಳಬೇಕು ಎನ್ನುವ ಉದ್ದೇಶದಿಂದ ಈ ರೀತಿ ಮಾಡಲೇಬೇಕಾಯ್ತು ಅನಿವಾರ್ಯ ಧನ್ಯನಾದೆ ದ್ವಾಪರೆಯಲ್ಲಿ ನನಗೆ ದರ್ಶನ ಕೊಡ್ತೇನೆ ಎಂದು ಮಾತು ಕೊಟ್ಟಿದ್ದೀರಲ್ಲ ಧನ್ಯ ಧನ್ಯ ಮಹಾಸ್ವಾಮಿ ನಾನು ಹನುಮ ನೀನು ಎಲ್ಲಿಯೇ ಇರು ಹೇಗೆ ಇರು ಆರೋಗ್ಯವಂತನಾಗಿ ಬಾಳು ರಾಮದಾಸನಾಗಿಯೇ ಬಾಳು ನಿನ್ನ ನಾಮ ಸದಾ ನನ್ನ ಮಾತು ನಾಲಿಗೆಯಲ್ಲಿ ನಲಿದಾಡಲಿ ಅಂತ ನಿನ್ನಲ್ಲಿ ಬೇಡಿಕೊಳ್ತೇನೆ ಸದಾಸ್ತು ಮಾರುತಿ ನಿನ್ನ ಸತ್ವವನ್ನ ನಿನ್ನ ಪರಾಕ್ರಮವನ್ನು ಅರಿಯದೆ ನಾನು ಏನೇನೋ ಹೇಳಿದೆ ಅದಕ್ಕಾಗಿ ನನ್ನನ್ನು ರಕ್ಷಿಸಬೇಕು ಅರ್ಜುನ ನಿನ್ನನ್ನೇ ಆಗಲಿ ನನ್ನನ್ನೇ ಆಗಲಿ ಈ ಜಗತ್ತಿನ ಸಕಲ ಚರಾಚರ ಜಂತುಗಳನ್ನು ಕೂಡ ಸಕಲವನ್ನು ಅವನೊಬ್ಬನೇ ಪರಮಾತ್ಮ ಆ ಪರಮಾತ್ಮನನ್ನ ಸ್ತುತಿಸಿ ನಮ್ಮನ್ನ ಕಾಪಾಡುವಂತೆ ಬೇಡಿಕೊಳ್ಳೋಣ ಗಜವರ ಸುಜನೋಧಾರಗೆ ವಂದ್ಯನಿಗೆ ಭಜಕ ಮನೋರಥ ಪೂರಕಗೆ ಮಂಗಳಂ ನಿತ್ಯ ಶುಭ ಮಂಗಳಂ ಹತ್ತವತಾರವ ನಿತಿ ವಿಲಾಸದಿ ರಾತ್ರಿ ಜೊಳಗೆ ಧರ್ಮ ನೆಲೆಗೊಳ್ಳಿಸಿ ದೈತ್ಯ ಮರ್ದನಾಗಿ ಭಕ್ತರ ಪಾಲಿಪ ಸ್ತುತ್ಯನಾಗಿರುವಂತ ಪರಮಾತ್ಮಯ ಮಂಗಳಂ ನಿತ್ಯ ಶುಭ ಮಂಗಳಂ ಇದುವರೆಗೆ ಯಕ್ಷಗಾನ ಪ್ರಸಂಗ ಶರಸೇತು ಬಂಧ ಕೇಳಿದಿರಿ ನಡೆಸಿಕೊಟ್ಟವರು ಹೊಸತೋಟದ ಎನ್ಎಂ ಭಟ್ ಮತ್ತು ಸಂಗಡಿಗರು ಈಗ ಜನಪದ ಸಂಗೀತ ಕಾರ್ಯಕ್ರಮ ಮೊದಲಿಗೆ ವಾಣಿಜ್ಯ ಪ್ರಕಟಣೆ ಯಾರೇ ಕೂಗಾಡಲಿ ಯಾರೇ ಹೋರಾಡಲಿ ಆರ್ಸಿಎಫ್ ಸುಫಲ ನಿನಗೆ ಸಾಟಿ ಇಲ್ಲ ಏನ್ ರಮಣ ಇಷ್ಟೊಂದು ಖುಷಿಯಾಗಿದ್ಯಾ ಬಂಪರ್ ಬೆಳೆ ಬಂತು ಅಂತ್ಲ ನನ್ನ ಹೊಲದ ಬಂಪರ್ ಇಳುವರಿ ಗುಟ್ಟು ಆರ್ಸಿಎಫ್ ನ ಸುಫಲ 15 15 15 ಅದೇ ಗುಣಮಟ್ಟ ಅತ್ಯಧಿಕ ಇಳುವರಿ ಆರ್ಸಿಎಫ್ ನ ಸುಫಲ 15 15 15 ಈಗ ಭಾರತ್ ಎನ್ಪಿಕೆ 15 15 15 ಹೊಸ ಚೀಲದಲ್ಲಿ ಲಭ್ಯ ನೋಡ್ಸಿವಣ್ಣ ಗೊಬ್ಬರ ಖರೀದಿಸುವಾಗ ಆರ್ಸಿಎಫ್ ನ ಚಿಹ್ನೆ ಮತ್ತು ಹೆಸರನ್ನ ಖಾತ್ರಿ ಪಡಿಸ್ಕೊಳ್ಳೋಣ ಮರಿಬೇಡ ಭೂಮಿಯಲ್ಲಿ ಬಂಗಾರ ಬೆಳೆಯುವ ಅವಕಾಶ ಕಳ್ಕೊಳ್ಬೇಡ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಈಗ ನುಗ್ಲಿ ಗಣೇಶ್ ಗೌಡ ಹಾಗೂ ಸಂಗಡಿಗರಿಂದ ಮದುವೆಯ ಹಾಡುಗಳನ್ನು ಕೇಳಿ ಅಲಿದ ಅಕ್ಷರದಿಂದ ತೇದ ಮಂಗಿಲದಿಂದ ಅಳೆಯನ ಶ್ರೀಪಾದ ತೋಳೆದು ಬಾರೋ ಕಲ್ಯಾಣ ಸೀತೆ ಕಲ್ಯಾಣ ವೇಣ ಶ್ರೀಪಾದ ತೊಳೆದು ಬಾರೇಲಾತ್ಯಮ್ಮ ಅಳಿಯ ಬಂದು ಬಾಳೋತೆ ತೊಡವಾದೆ ಕಲ್ಯಾಣ ಸೀತೆ ಕಲ್ಯಾಣ ಸೀತೆ ಕಲ್ಯಾಣ ಅಕ್ಷರದಿಂದ ತೇದ ಮಂಗಿಲದಿಂದ ಅಳೆಯನ ಸಭೆಯಲ್ಲಿ ಕರೆದು ಬಾರೋ ಕಲ್ಯಾಣವೇ ಸೀತೆ ಕಲ್ಯಾಣವೇ ಸೀತೆ ಕಲ್ಯಾಣ ಸಭೆಯಲ್ಲಿ ಕರೆದು ಬಾರೋ ಮಾವನೋ ರೆ ಅಳಿಯ ಬಂದು ಬಾಳೋತೆ ತೋಡವಾದೋ ಕಲ್ಯಾಣ ಸೀತೆ ಕಲ್ಯಾಣ ಸೀತೆ ಕಲ್ಯಾಣ ಅಕ್ಷರದಿಂದ ತೇದಮಂಗಿಲದಿಂದ ಸಂಪಿಗೂವಿನ ಕರುಣದಿಂದ ಕಲ್ಯಾಣವೇ ಸೀತೆ ಕಲ್ಯಾಣವೇ ಸೀತೆ ಕಲ್ಯಾಣವೇ ಹೂವಿನ ಕರುಣದಿಂದಲಾತೆರೆ ಅಳೆಯನ ಶ್ರೀಪಾದ ತೋಳೆದು ಬಾರೆ ಕಲ್ಯಾಣವೇ ಸೀತೆ ಕಲ್ಯಾಣವೇ ಸೀತೆ ಕಲ್ಯಾಣ ಶ್ರೀಪಾದ ತೋಳೆದು ಬಾರೆ ಲಾತ್ಯಮ್ಮ ಅಳೆಯ ಗೋಪಿದ ಮಾಲೆ ದರಸಿ ಬಾರೆ ಕಲ್ಯಾಣವೇ ಸೀತೆ ಕಲ್ಯಾಣವೇ ಸೀತೆ ಕಲ್ಯಾಣವೊಂದು ಬಾಳು ತೋಡೋವಾದಲಾತ್ಯಮ್ಮ ಸಣ್ಣವ ನಿಂದಳಿಯ ಸೋರೋಳಿಯನೆ ಕಲ್ಯಾಣವೇ ಸೀತೆ ಕಲ್ಯಾಣವೇ ಸೀತೆ ಕಲ್ಯಾಣ ಬಾಳು ತೋ ತೋಡೋವಾದಲಾತ್ಯಮ್ಮ ಅಳೆಯನ ಸಭೆಯಲ್ಲಿ ಕರೆದು ಬಾರೆ ಕಲ್ಯಾಣವೇ ಸೀತೆ ಕಲ್ಯಾಣವೇ ಸೀತೆ ಕಲ್ಯಾಣ ಶ್ರೀಪಾದ ತೋಳೆದಾರೋಲಾತ್ಯಮ್ಮ ಅಳೆಯನ ಕೈ ಹಿಡಿದು ಕರೋದಾಳೋ ಕಲ್ಯಾಣವೇ ಸೀತೆ ಕಲ್ಯಾಣ ಕೈ ಹಿಡಿದು ಕರೋದಾಳೋ ಸಭೆಯಲ್ಲಿ ಬೆಳ್ಳೆ ಕಲ ಮಂಚ ಕೂಡು ಜಾಳೆ ಕಲ್ಯಾಣವೇ ಸೀತೆ ಕಲ್ಯಾಣವೇ ಸೀತೆ ಕಲ್ಯಾಣ ಕಲ ಮಂಚ ಕೂಡು ಗೀತಯ್ಯಾರಿ ಮಾಡಿ ಅಳೆಯನ ಸಭೆಯಲ್ಲಿ ಕೋಳೋ ಶಾಳೆ ಕಲ್ಯಾಣವೇ ಸೀತೆ ಕಲ್ಯಾಣವೇ ಸೀತೆ ಕಲ್ಯಾಣ ಕೋಳೋ ಶಾಳೆ ಒಳಗೆ ದೋವದಾಳೆ ಮಲಗಿದ ಕೌಲಿಯೇ ಭೂಷಾಳೆ ಕಲ್ಯಾಣವೇ ಸೀತೆ ಕಲ್ಯಾಣವೇ ಸೀತೆ ಕಲ್ಯಾಣ ಕವಲಿಯೇ ಭೂಷಾಳೋಲಾತ್ಯಮ್ಮ ಸಣ್ಣವನನ್ನೊಳಿಯ ಬೋಳುಲ್ಯಾನೆ ಕಲ್ಯಾಣವೇ ಸೀತೆ ಕಲ್ಯಾಣವೇ ಸೀತೆ ಕಲ್ಯಾಣವನನ್ನೊಳಿಯ ಬೋಳುಲ್ಯಾನ ಕವಲೆಂದು ಕವಲಿ ನರಿಹಾಲ ಕೋರುದಾಳೆ ಕಲ್ಯಾಣವೇ ಸೀತೆ ಕಲ್ಯಾಣವೇ ಸೀತೆ ಕಲ್ಯಾಣ ನರಿಹಾಲ ಕರದೋವ ತಂದಾಳು ಹಾಲಿಗೆ ಸಕರಿಗೆ ಹಾದ ಗುಡೆ ಕಲ್ಯಾಣ ಸೀತೆ ಕಲ್ಯಾಣವೇ ಸೀತೆ ಕಲ್ಯಾಣ ಹರಿಗೆ ಸಾಕರಿಗೆ ಹಾರ ಮಾಡ್ಯಾಳತ್ಯಮ್ಮ ಅಳಿಯಾಗ ಸರಿಗೆ ಕೋಟಾಳೆ ಕಲ್ಯಾಣವೇ ಸೀತೆ ಕಲ್ಯಾಣವೇ ಸೀತೆ ಕಲ್ಯಾಣ ಮನೆ ಬಾಗಿಲೆ ಭದ್ರದ ಗಿಡ ನೋಟೆ ಭದ್ರಂಬ ಕೌಲೆ ಮೂರ ತಿಂತ ಕಲ್ಯಾಣವೇ ಸೀತೆ ಕಲ್ಯಾಣವೇ ಸೀತೆ ಕಲ್ಯಾಣವೇ ಎಡದಲ್ಲಿ ಶರಣ ಬಲದಲ್ಲೇ ಶರಣ ಮನೆಯ ದೇವರಿಗೋ ಶರಣ ಮನೆಯ ದೇವರಿಗೋ ಶರಣ ಮನೆಯ ದೇವರಿಗೋ ಶರಣ ನಾನು ಸುಬಾಲ ದೇವರೇ ನಾನಾ ಬೆನ್ನಿ ಬಾಲ ದೇವರೇ ನಾನಾ ಬೆನ್ನಿ ಬಾಲವಾಗಿ ಶರಣ ಬಲದಲ್ಲಿ ಶರಣ ಮನೆಯ ಜಳ ಚವಗೋ ಶರಣ ಮನೆಯ ಜಳ ಚವಗೋ ಶರಣ ಚಳು ಚವಗೋ ಶರಣ ಸುಬಾಲ ಚಳು ಚವ ನಾನಾ ಬೆನ್ನಿ ಬಾಲ ಚವ ನಾನಾ ಬೆನ್ನಿ ಬಾಲವಾಗಿ ನಾನಾ ಬೆನ್ನಿ ಬಲವಾಗಿರುವಲ ಬೇಕೆ ಪರವೂರಿ ಹೋಗೆ ಬೋರ ಕೈಗೆ ಗಡಿಯರ ವಾಚೇತನ ಗಂಡ ಹೋಗೇ ಬಾ.